ನೇಂದ್ರ ಕ್ವಿಂಟಾಲಿಗೆ 3,000 ರಿಂದ 4,200 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಇದೀಗ ಕೇಳಿ ವಿದ್ಯಾಭೂಷಣರು ಹಾಡಿರುವ ಪುರಂದರದಾಸರ ರಚನೆ. ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗವರ ಪಿನಾಕದನು ಕರ ಗಂಗಾ ಶಿರ ಗಜ ಚರ್ಮ ಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಗನಾನಂದದಿಂದ ಮೂರ್ ಜಗದಿ ಮೇರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ನಂದಿವಾಗನಾನಂದದಿಂದ ಮೂರ್ ಜಗದಿ ಮೇರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನಿನಗೆ ನಮೋ ನಮೋ. ಬಾಲಮೃಕಂಡ ಜನ ಕಾಲನು ಗೆಡೆವಾಗ ಪಾಲಿಸಿದವನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರನು ನೀನೇ. ಬಾಲಮೃಕಂಡ ಜನ ಕಾಲನು ಗೆಳೆವಾಗ ಪಾಲಿಸಿದವನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರ ನೀನೇ. ಕಾಲಕೋಟವನು ಪಾನ ಮಾಡಿದ ನೀಲಕಂಠನು ನೀನೇ. ಜಲಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. Thank you. ಮಲೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವ ನೀನೇ ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವ ನೀನೇ ಕರದಲ್ಲಿ ವೀಣೆಯ ನುಡಿಸುವ ನಮ್ಮ ಉರಗಭೂಷಣನು ನೀನೇ ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗವರ ಪಿನಾಕಧನುಕರ ಗಂಗಾ ಶಿರ ಗಜ ಚಂಬರ ಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ರಮಣನೆ ನಿನಗೆ ನಮೋ ನಮೋ. ಪುರಂದರದಾಸರದೇ ಇನ್ನೊಂದು ರಚನೆ ಹಾಡಿದ್ದಾರೆ ರೂಪ ಹಾಗೂ ದೀಪ. ಯಾಕೆ ನಿದ್ದಯನಾದೆ ಎಲೋ ದೇವನೇ